ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:18. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಸಿರಿ ತೋಟಗಾರಿಕೆ. ಶಿವಮೊಗ್ಗ ಮತ್ತೆ ಬೆಳಗಾವಿ ದಾವಣಗೆರೆ ಮತ್ತೆ ಮೈಸೂರು ಒಟ್ಟು 6 ಜೈವಿಕ ಕೇಂದ್ರಗಳು ಸದ್ಯ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇಲ್ಲಿ ರೈತರಿಗೆ ಏನೇನು ಸೌಲಭ್ಯಗಳು ದೊರೆಯುತ್ತೆ ಅಂತ ತಾವು ಹೇಳ್ತೀರಾ? ಇಲ್ಲಿ ರೈತರು, ಸಾರ್ವಜನಿಕರು, ನಗರ ಪ್ರದೇಶದ ನಾಗರಿಕರು, ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಈ ಪರಿಕರಗಳು ಮತ್ತೆ ಸೇವೆಗಳು ಒದಗಿಸಬೇಕನ್ನೋದು ಇದರ ಮುಖ್ಯ ಉದ್ದೇಶ. ಈಗ ನಮ್ಮ ಎಲ್ಲ ಈ ಸಮಗ್ರ ಜೈವಿಕ ಕೇಂದ್ರಗಳಲ್ಲಿ ಉತ್ತಮ ಗುಣಮಟ್ಟದ ಅಂಗಾಂಶ ಕೃಷಿ ಉತ್ಪಾದನೆ ಮಾಡಲಿಕ್ಕೆ ಸೌಲಭ್ಯಗಳಿದ್ದಾವೆ. ವಿಶೇಷವಾಗಿ ಯಾವ ಸಸ್ಯಗಳನ್ನು ಉತ್ಪಾದನೆ ಮಾಡ್ತಾರೆ? ಈಗ ಸದ್ಯಕ್ಕೆ ಕಮರ್ಷಿಯಲ್ ವಾಣಿಜ್ಯಿಕ ಪ್ರಮಾಣದಲ್ಲಿ ನಾವು ಬಾಳೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಬೇರೆ ತರದ ಅಲಂಕಾರಿಕ ಗಿಡಗಳನ್ನ ಮತ್ತೆ ಬೇರೆ ಬೇರೆ ವಾಣಿಜ್ಯಿಕವಾಗಿ ಯಾವ್ಯಾವ ಗಿಡಗಳನ್ನು ಮಾಡಲಿಕ್ಕೂ ಕೂಡ ನಮ್ಮ ತಂತ್ರಜ್ಞಾನ ಲಭ್ಯವಿದೆ. ರೈತರಿಂದ, ಸಾರ್ವಜನಿಕರಿಂದ ಬೇಡಿಕೆ ಬಂದರೆ ಅವುಗಳನ್ನು ಕೂಡ ಉತ್ಪಾದನೆ ಮಾಡಿ ಒದಗಿಸಲಿಕ್ಕೆ ಕೇಂದ್ರಗಳು ಸಿದ್ಧವಿದ್ದಾವೆ. ಈ ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ, ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಯಾರು ತಮ್ಮ ಹೆಸರು? ಚಂದ್ರು ಅಂತ ಸರ್, ದುದ್ದ ಹುಬ್ಳಿ ಮಂಡ್ಯ ತಾಲೂಕು ಲಿಕರೆ ಕೊಪ್ಪು ಗ್ರಾಮದಿಂದ. ತಮ್ಮ ಪ್ರಶ್ನೆ ಸರ್, ಬಾಳೆ ಕಸಿ ಗಿಡಗಳು ಸಿಗುತ್ತಾ ಸರ್? ಹೌದು, ನೀವು ಜೈವಿಕ ಹುಳಿಮಾವಿನಲ್ಲಿ ಸಿಗುತ್ತೆ, ಬೆಂಗಳೂರಿನಲ್ಲಿ ಹುಳಿಮಾವಿನಲ್ಲಿ ಬಾಳೆಗಿಡ ಸಿಗುತ್ತೆ, ಅಲ್ಲಿ ನೀವು ತಗೊಳ್ಬಹುದು. ಇಲ್ಲಾಂದ್ರೆ ನಿಮಗೆ ಮಂಡ್ಯ, ಮೈಸೂರಿನಿಂದ ಬನ್ನೂರು ಮಳವಳ್ಳಿ ಹೋಗೋ ರೋಡಲ್ಲಿ ರಂಗಸಮುದ್ರ ಅಂತ ಒಂದು ಪ್ರದೇಶದ ಹೆಸರು ಕೇಳಿರ್ಬೋದು ನೀವು. ಅಲ್ಲೂ ಕೂಡ ಒಂದು ಜೈವಿಕ ಕೇಂದ್ರ ಇದೆ, ಅಲ್ಲೂ ಕೂಡ ನಿಮಗೆ ಬಾಳೆ ಅಂಗಾಂಶ ಕೃಷಿ ಬಾಳೆ ಸಸ್ಯಗಳು ಸಿಗ್ತವೆ. ಈ ಎರಡು ತೆಂಗು ಕೂಡ ನಿಮಗೆ ರಂಗಸಮುದ್ರದಲ್ಲಿ ಸಿಗುತ್ತೆ. ನೀವು ಮಂಡ್ಯದಲ್ಲಿ, ಮೈಸೂರಿನಲ್ಲಿ ಯಾವುದೇ ತೋಟಗಾರಿಕೆ ಇಲಾಖಾ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಸಿಗುತ್ತೆ. ಸಮಗ್ರ ಜೈವಿಕ ಕೇಂದ್ರ ಮಾತ್ರ ಅಲ್ಲ, ತೋಟಗಾರಿಕೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಫಾರ್ಮ್ಸ್, ನರ್ಸರಿ ಎಲ್ಲಿದೆ ಅಲ್ಲೆಲ್ಲ ನಿಮಗೆ ತೆಂಗಿನ ಗಿಡಗಳು ಕೂಡ ಸಾಕಷ್ಟು ಇದೆ. ಡಾಕ್ಯುಮೆಂಟ್ ಈಗ ನೀವು ಅಲ್ಲಿ, ನೀವು ಈಗ ನಿಮ್ಮ ತಾಲೂಕು ಯಾವ ತಾಲೂಕು ಅಧಿಕಾರಿಗಳು ಇರ್ತಾರೆ ಅವ್ರನ್ನ ಸಂಪರ್ಕ ಮಾಡಿ ಸ್ಕೀಮಲ್ಲಿ ಸಬ್ಸಿಡಿ ತಗೊಳ್ಬೇಕಿತ್ತು ಅಂದ್ರೆ ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ಇಲ್ಲ ನೀವು ನೇರವಾಗಿ ನಾವು ಖರೀದಿ ಮಾಡ್ತೀವಿ ಅನ್ನಂಗಿತ್ತು ಅಂದ್ರೆ ಆ ಫಾರ್ಮ್ ಅಲ್ಲಿ ನಿಮಗೆ ಹತ್ತಿರದಲ್ಲಿ ಯಾವುದೇ ತೋಟಗಾರಿಕೆ ಇಲಾಖೆ ನರ್ಸರಿ ಇದೆ, ಅಲ್ಲಿಗೆ ಹೋಗಿ ನೇರವಾಗಿ ಅವರಿಗೆ ಹಣ ಪಾವತಿ ಮಾಡಿಬಿಟ್ಟು ರಸೀದಿ ತಗೊಂಡು ಬಂದು ತದನಂತರ ನೀವು ಸಬ್ಸಿಡಿ ಪಡ್ಕೊಳ್ಬೋದಿತ್ತು ಅಂದ್ರೆ ಆ ತಾಲೂಕು ತೋಟಗಾರಿಕೆ ಅಧಿಕಾರಿಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಸಬ್ಸಿಡಿ ಇಲ್ಲ, ನೀವು ಕೊಂಡ್ಕೊಳ್ಬೇಕಾದ್ರೆ ಪೂರ್ತಿ ದುಡ್ಡು ಕೊಟ್ಟೆ ತಗೊಳ್ಬೇಕು, ತದನಂತರ ಸಬ್ಸಿಡಿಗೆ ನೀವು ಬೇರೆ ಅಪ್ಲೈ ಮಾಡಬೇಕು. ಆಯಾ ತಾಲೂಕು ಅಧಿಕಾರಿ ಹತ್ರ ನೀವು ಹೇಳಿದ್ರೆ ಯಾವ ಡಾಕ್ಯುಮೆಂಟ್ ಕೊಡ್ಬೇಕಂತ ಅವ್ರು ಹೇಳ್ತಾರೆ, ಅಲ್ಲಿ ನೀವು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸಬ್ಸಿಡಿಗೆ ಸಹಾಯಧನಕ್ಕೆ. ಧನ್ಯವಾದ ಚಂದ್ರ ಅವರೇ. ಸರ್, ಈ ಸಸಿಗಳು ನಿಮ್ಮ ಒಂದು ಜೈವಿಕ ಕೇಂದ್ರದಲ್ಲಿ ಏನು ಬೆಳೆಸ್ತಿರಲ್ಲ, ಅಂಗಾಂಶ ಕೃಷಿ ಬಾಳೆ ಸಸಿ ಬೇರೆ ಬೇರೆ ಸಸಿಗಳು, ಇವು ಏನೇನು ದರ, ಅದಕ್ಕೆ ರೇಟ್ ಅನ್ನು ಫಿಕ್ಸ್ ಮಾಡಿದಿರಿ ಸರ್? ಹೇಗೆ ಬಾಳೆ ಗಿಡ ಈಗ ರೈತರಿಗೆ 11 ರೂಪಾಯಿ ಪ್ರತಿ ಒಂದು ಗಿಡಕ್ಕೆ. ಯಾವುದು ಈ ನಮ್ಮ ರೋಬಸ್ಟಾ ಗುಂಪಿಗೆ ಸೇರುತ್ತಲ್ಲ, ಪಚ್ಚ ಬಾಳೆ, ರೋಬಸ್ಟಾ, G9, ಗ್ರ್ಯಾಂಡ್ 9 ಅಂತ ನಾವೇನ್ ಹೇಳ್ತೀವಿ, ಇದಕ್ಕೆಲ್ಲ 11 ರೂಪಾಯಿ ಒಂದು ಗಿಡಕ್ಕೆ. ಅದೇ ಏಲಕ್ಕಿ ಮತ್ತೆ ನಂಜನಗೂಡು ರಸಬಾಳೆ ಆದ್ರೆ ಅದು ಉತ್ಪಾದನೆ ಸ್ವಲ್ಪ ಕಷ್ಟ, ಖರ್ಚು ಜಾಸ್ತಿ ಆಗುತ್ತೆ, ಅದರಿಂದ ಅದ್ರದ್ದು ಉತ್ಪಾದನೆ ವೆಚ್ಚ ನೋಡಿಕೊಂಡು ಮಾರಾಟ ದರ 22 ರೂಪಾಯಿ ಒಂದು ಸಸಿಗೆ. ಈಗ ಬೇಕು ನಿಮ್ಗೆ ಸಸಿ ಬೇಕಂದ್ರೆ ಮುಂಗಡವಾಗಿ ನಿಮ್ಗೆ ತಿಳಿಸಬೇಕು, ಯಾಕಂದ್ರೆ ಸಸಿ ಬೆಳೆಸಬೇಕಂದ್ರೆ ಅದೇನು ಓವರ್ ನೈಟ್ ಎಲ್ಲ ಪ್ರೊಡ್ಯೂಸ್ ಮಾಡೋದಲ್ಲ ಫ್ಯಾಕ್ಟ್ರಿನಲ್ಲಿ, ಆತರ ಸಸಿ ಬೆಳೆಸಬೇಕಂದ್ರೆ ಸುಮಾರು ತಿಂಗಳು ಬೇಕಾಗುತ್ತೆ, ಆತರ ನಿಮ್ಗೆ ಏನೇನು ಕೋರಿಕೆ ಒಂದು ಇಂಡೆಂಟ್ ಕೊಡಬೇಕಾಗತ್ತೆ ರೈತರು ಅಂತ. ಹೌದು ಸರ್, ತಾವು ಸರಿಯಾಗಿ ಹೇಳಿದ್ರಿ, 1 ವರ್ಷ ಬೇಕಾಗತ್ತೆ ಅಂಗಾಂಶ ಕೃಷಿ ಬಾಳೆ ಗಿಡ ಉತ್ಪಾದನೆ ಮಾಡಿ ಅದು ಮಾರಾಟಕ್ಕೆ ಸಿದ್ಧವಾಗಬೇಕಾದ್ರೆ. ಅದರಿಂದ ರೈತರು ಬೇಕಾದ್ರೆ ಮೊದಲೇ ಬೇಡಿಕೆ ಕೊಟ್ಟಿದ್ರೆ ನಾವು ಬೇಡಿಕೆ ಎಲ್ಲವನ್ನು ಇಟ್ಕೊಂಡು ಅದರ ಪ್ರಕಾರ ಉತ್ಪಾದನೆ ಮಾಡ್ತಾ ಹೋಗ್ತೀವಿ. ಆಮೇಲೆ ಅವರು ಬೇಡಿಕೆ ಯಾರು ಮೊದಲು ಕೊಟ್ಟಿರ್ತಾರೆ, ಸೀನಿಯಾರಿಟಿ ಆಧಾರದ ಮೇಲೆ, ಹಿರಿತನ ಆಧಾರದ ಮೇಲೆ ಅವರುಗಳ ಕೀಡುಗಳ ಮಾರಾಟ ಆಗ್ತಾ ಹೋಗುತ್ತೆ, ಮೊದಲೇ ಬೇಡಿಕೆ ಸಲ್ಲಿಸಬೇಕು. ಅದನ್ನು ವಿಶೇಷವಾಗಿ ನಾಟಿ ಸಮಯದಲ್ಲಿ ಜೂನ್ ನಿಂದ ಅಕ್ಟೋಬರ್ ನವೆಂಬರ್ ವರೆಗೂ ಬೇಡಿಕೆ ಜಾಸ್ತಿ, ಅಂತ ಸಂದರ್ಭದಲ್ಲಿ ಮೊದಲೇ ಬೇಡಿಕೆಯನ್ನ ಸಲ್ಲಿಸಬೇಕಾಗತ್ತೆ. ಸರಿ, ಬೇಡಿಕೆ ಜಾಸ್ತಿ ಆದಾಗ ಹೊರಗಡೆ ಅಂದ್ರೆ ಒಂದು ಖಾಸಗಿ ನರ್ಸರಿಗಳಲ್ಲಿ ಖರೀದಿ ಮಾಡ್ಬೇಕಂದ್ರೆ ಒಂದು ರೇಟ್ ವ್ಯತ್ಯಾಸ, ಒಂದು ದರ ನಿಗದಿ ಮಾಡಿರ್ತಾರಲ್ಲ, ನಿಮ್ಗೂ ಖಾಸಗಿ ಅವ್ರಿಗೆ ತುಂಬಾ ವ್ಯತ್ಯಾಸ ಇರುತ್ತೆ, ಹೇಗಂತೀರಾ ನೀವು? ಇಲ್ಲ, ಏನಾಗುತ್ತೆ ಈಗ ಸಾಮಾನ್ಯವಾಗಿ ಈಗ ಋತುಮಾನದಲ್ಲಿ ಅಂದ್ರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಬೇಡಿಕೆ ಜಾಸ್ತಿ ಇರೋದ್ರಿಂದ ಮುಂಗಾರಿನಲ್ಲಿ ಖಾಸಗಿ ವಲಯದಲ್ಲಿ ಸ್ವಲ್ಪ ಅಂತ ಸಂದರ್ಭದಲ್ಲಿ ಮಾರಾಟ ದರ ಸ್ವಲ್ಪ ಹೆಚ್ಚಿರುತ್ತೆ, ತದನಂತರ ದರ ಕಡಿಮೆ ಆಗುತ್ತೆ. ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ರಾಯಬಾಗದಿಂದ ಭೀಮರಾವ್ ಕೋಕಾಚೆ ಮಾತಾಡಿದ್ರಿ. ಭೀಮರಾವ್ ಅವರೇ, ನಿಮ್ಮ ಪ್ರಶ್ನೆ? ನಮಗೊಂದು ಒಳ್ಳೆ ತಳಿ ಕಬ್ಬಿನ ಸಸಿ ಬೇಕಾಗಿದ್ದರಿ. ಸರ್, ಇವ್ರು ಕಬ್ಬು ಬೇಕು ಅಂತಿದ್ರೆ ನಿಮ್ಮ ಕಡೆ ಲಭ್ಯತೆ ಇದೆಯಾ? ನಮ್ಮ ಜೈವಿಕ ಕೇಂದ್ರದಲ್ಲಿ ಸದ್ಯ ಕಬ್ಬು ಮಾಡ್ತಾ ಇಲ್ಲ. ಇವಾಗ ನೀವು ಏನ್ ಮಾಡ್ಬೇಕಂದ್ರೆ ಅಲ್ಲಿ ಬೆಳಗಾಂನಲ್ಲಿ ಒಂದು ಸಕ್ಕರೆ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಅಂತ ಇದೆ ರೀ ಒಂದು ಬೆಳಗಾಂನಲ್ಲಿ, ನೀವು ಅಲ್ಲಿ ವಿಚಾರ ಮಾಡಿದರೆ ಅಲ್ಲಿ ಅವ್ರದ್ದು ಅಲ್ಲಿ ಅಂಗಾಂಶ ಕೃಷಿ ಪ್ರಯೋಗಾಲಯ ಏನು ಇದೆ, ಟಿಶ್ಯೂ ಕಲ್ಚರ್ ಲ್ಯಾಬೋರೇಟರಿ ಇದೆ ಅಲ್ಲಿ, ನೀವು ಅವ್ರಿಗೆ ಮಾತಾಡಿದ್ರೆ ಬೆಳಗಾಂನಲ್ಲಿ ಹೋಗ್ಬಿಟ್ಟು ಸಕ್ಕರೆ ಅಭಿವೃದ್ಧಿ ಸಂಸ್ಥೆ, ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಅಂತ ಇದೆ ರೀ, ನೀವು ಅಲ್ಲಿ ಹೋಗಿ ವಿಚಾರ ಮಾಡಿದ್ರೆ ಅವ್ರು ಹೇಳ್ತಾರೆ. ಇಲ್ಲಿ ಸದ್ಯ ನಮ್ಮ ಜೈವಿಕ ಕೇಂದ್ರದಲ್ಲಿ ಬೆಳಗಾವ್ ಗಣಪತಿಪುರಂ ಪ್ರದೇಶ ಅಂತ ಬರ್ತದಲ್ರಿ ಬೆಳಗಾಂದಾಗ, ನೀವು ಅಲ್ಲಿ ಹೋಗಿ ವಿಚಾರ ಮಾಡಿದ್ರೆ ಅಲ್ಲಿ ಹೇಳ್ತಾರ ಅವ್ರು. ಆಯ್ತು, ಭೀಮರಾವ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಸರ್, ಈ ಖಾಸಗಿ ನರ್ಸರಿಗಳಲ್ಲಿ ಬೆಳೆಯುವಂತ ಸಸ್ಯಗಳ ಬಗ್ಗೆ ಮಾತಾಡ್ತಿದೀವಿ, ಅದರ ಗುಣಮಟ್ಟವನ್ನು ಹೇಗೆ ಪರೀಕ್ಷೆ ಮಾಡೋದು, ಅಥವಾ ಈಗ ಯಾರೋ ಒಬ್ರು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸಸಿಗಳನ್ನ ಖಾಸಗಿ ನರ್ಸರಿಗಳಲ್ಲಿ ಖರೀದಿ ಮಾಡೋದಾದ್ರೆ ಅದರ ಗುಣಮಟ್ಟವನ್ನು ತಾವು ಕೂಡ ಪರೀಕ್ಷೆ ಮಾಡ್ತೀರಾ, ಅದ ಅವ್ರಿಗೆ ರೈತರಿಗೆ ನೀವು ಸಹಾಯ ಮಾಡಕ್ ಆಗತ್ತಾ ಆ ಟೈಮಲ್ಲಿ ಅಂತ? ಈಗ ಬಾಳೆ ಅಂಗಾಂಶ ಕೃಷಿ ಬಾಳೆ ಗುಣಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತರ ಗುಣಮಟ್ಟ ಇರಬೇಕು ಅನ್ನೋದನ್ನ ಸಂಶೋಧನಾ ಸಂಸ್ಥೆಯವರು ಮತ್ತೆ ಆಮೇಲೆ ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಅವರು ಅದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಅದನ್ನ ಹೇಳಿದ್ದಾರೆ. ಸೊ ಈಗ ಈವನ್ ಖಾಸಗಿ ಮತ್ತೆ ಸರ್ಕಾರಿ ಸಂಸ್ಥೆಗಳಲ್ಲಿ ಇರತಕ್ಕಂಥ ಪ್ರಯೋಗಾಲಯಗಳು ಅವರು ತಮ್ಮ ಲ್ಯಾಬೊರೇಟರಿಗಳನ್ನ ಅಕ್ರೆಡಿಟೇಷನ್ ಮಾಡಿಸ್ಕೊಂಡ್ರೆ, ಅದಕ್ಕೆ ಮಾನ್ಯತೆ ಪಡ್ಕೊಂಡ್ರೆ ಸಂಬಂಧಪಟ್ಟ ಸಂಸ್ಥೆಯಿಂದ, ಸೊ ರೈತರಿಗೆ ಒಂದು ಏನು ನಾವು ಸಲಹೆ ಕೊಡಬಹುದು ಅಂದ್ರೆ, ಈ ಯಾರು ಅಕ್ರೆಡಿಟೇಷನ್ ಮಾಡಿಸ್ಕೊಂಡಿರ್ತಾರೆ ಅಂತ ಪ್ರಯೋಗಾಲಯದಲ್ಲಿ ಗಿಡಗಳನ್ನ ಕೊಂಡ್ಕೊಂಡ್ರೆ ಗುಣಮಟ್ಟದ ವಿಷಯದಲ್ಲಿ ಯಾವುದೇ ತರದ್ದು ಕೊರತೆಗಳು ಇರಲಾರದು. ಆದಾಗ್ಯೂ ಈಗ ಏನಾದರೂ ಸಮಸ್ಯೆಗಳು ಬಂತು ಅಂದ್ರೆ ಅದನ್ನ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ರೆ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಅಧಿಕಾರಿಗಳು ನೋಡ್ತಾರೆ. ಯಾಕಂದ್ರೆ ಸಸಿಗಳನ್ನ ಖರೀದಿ ಮಾಡಿದ್ಮೇಲೆ ಅದು 4-5 ವರ್ಷ ಬೆಳೆಸಿದ ಮೇಲೆ ಅದರ ಒಂದು ಫಸಲು ಬರೋದು, ಅದ್ರ ಗುಣಮಟ್ಟ ಚೆನ್ನಾಗಿದ್ರೇನೆ ಅವ್ರ ಫಸಲನ್ನ ಅದರ ಒಂದು ಬೆಳೆಯನ್ನ ನಿರೀಕ್ಷೆ ಮಾಡಕ್ ಆಗೋದು. ಅದಕ್ಕೆ ಸಸಿ ಹಂತದಲ್ಲೇ ನಾವು ಗುಣಮಟ್ಟವನ್ನು ಖಾತ್ರಿಪಡಿಸಿಕೊಳ್ಳೋದು ತುಂಬಾ ಮುಖ್ಯ ಅನ್ಸುತ್ತೆ. ಹೌದು, ಮುಂದಿನ ಕರೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಮೈಸೂರು ಜಿಲ್ಲೆ ಶ್ರೀನರಸೀಪುರ ತಾಲೂಕು ಸೋಸ್ರೆ ಗ್ರಾಮದಲ್ಲಿ ಮಾದೇವ ಸೆಟ್ಲ್ ಮಾಡುವ ನಮಸ್ಕಾರಗಳು. ಸಿರಿ ತೋಟಗಾರಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ಮಾದೇವ ಸೆಟ್ರೆ, ನೇರ ನಿಮ್ಮ ಪ್ರಶ್ನೆ. ಸರ್, ನಾನು ತೆಂಗಿನ ಪದ್ಧತಿಯೊಳಗೆ ಅಂಗಾಂಶ ಕೃಷಿ ಇದ್ದು ಬಾಳೆ ಗಿಡನ ನೆಡಬಹುದು, ಈಗ ಜುಲೈ ತಿಂಗಳಲ್ಲಿ ದಾಟಿ ಮಾಡಿದ್ದೀನಿ ತೆಂಗಿನ ಸಸಿಗಳನ್ನ. ಈಗ ಅಂಗಾಂಶ ಕೃಷಿ ನಿಮ್ಮ ಬಳೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಮಧ್ಯೆ ನೆಡಬಹುದು ಅಂತ ತಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ ಗುರುಗ. ಈ ವರ್ಷ ತೆಂಗಿನ ಗಿಡ ನಾಟಿ ಮಾಡಿದ್ರ ಈ ಜುಲೈನಲ್ಲಿ? ಹೌದು ಸರ್, ಈಗ ಮಳೆಗಾಲ ಬಂದಾಗ ಜುಲೈಲಿ ನಾಟಿ ಮಾಡಿದೀವಿ 2 ಎಕರೆ. ಖಂಡಿತ ನಾಟಿ ಮಾಡಬಹುದು ಬಾಳೆ. ಒಂದ್ಸಾರಿ ನೀವು ಅಂಗಾಂಶ ಕೃಷಿ ಬಾಳೆ ನಾಟಿ ಮಾಡಿದ್ರೆ ಮೊದಲನೇ ಫಸಲು ಬರ್ಲಿಕ್ಕೆ 1 ವರ್ಷ ತಗೊಳುತ್ತೆ, ಮತ್ತೆ 2ನೇ ಫಸಲು 3ನೇ ಫಸಲು ಬರ್ಲಿಕ್ಕೆ ಕೂಡ ಮತ್ತೆ 10-12 ತಿಂಗಳು ಬೇಕಾಗುತ್ತೆ, ಒಟ್ಟು 3 ವರ್ಷ. ಸೊ ಅದರಿಂದ ನೀವು 3 ಬೆಳೆಗಳನ್ನ ತಗೊಳ್ಳಿಕ್ ಅವಕಾಶ ಇದೆ. ಖಂಡಿತ ನೀವು ಸ್ವಲ್ಪ ತೆಂಗಿನ ಗಿಡದಿಂದ ಒಂದ್ ಸ್ವಲ್ಪ, ನೀವು ಎಷ್ಟು ಅಂತರ ಹಾಕಿದಿರಾ? 8 ಮೀಟರ್? 30 ಅಡಿ ಹಾಕಿದೀನಿ ಸರ್. 30 ಅಡಿ ಹಾಕಿದ್ರೆ ನೀವು ಖಂಡಿತ ಬಾಳೆಗಿಡಗಳನ್ನ ನಾಟಿ ಮಾಡಬಹುದು, ಅಂಗಾಂಶ ಕೃಷಿ ಬಾಳೆಗಿಡಗಳನ್ನ. ನೀವು ಸರ್ ಎಲ್ಲಾ ಜಾತಿಯ ಬಾಳೆಗಿಡ ಸಿಗ್ತಾವ? ಈ ಸದ್ಯಕ್ಕೆ ನಮ್ಮ ಜೈವಿಕ ಕೇಂದ್ರದಲ್ಲಿ ನಿಮಗೆ ಇದು ಗ್ರ್ಯಾಂಡ್ ನೈನ್ ಅಂತ ಹೇಳ್ತೀವಲ್ಲ, G9 ರೋಬಸ್ಟಾ ಪಚ್ಚಬಾಳೆ, ಈ ಜಾತಿದು ಗಿಡಗಳು ಸಿಗ್ತಾ ಇದಾವೆ. ನೀವು ಈ ಮತ್ತೇನಾದ್ರೂ ಬೇರೆ ಏನಾದರೂ ತಲಿಬೇಕಾದ್ರೆ ಬೇರೆ ಮೂಲಗಳನ್ನ ನೋಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಏಲಕ್ಕಿ ಬಾಳೆ ಬೇಕು ಅಂದ್ರೆ ಸದ್ಯಕ್ಕೆ ಈಗ ನೀವು ಮೈಸೂರು ಜೈವಿಕ ಕೇಂದ್ರದಲ್ಲಿ ಸಿಗ್ತಾ ಇಲ್ಲ, ರಂಗಸಮುದ್ರದಲ್ಲಿ ಒಂದು ಟಿಶುಕಲ್ಚರ್ ಲ್ಯಾಬೋರೇಟರಿ ಇದೆ. ಹೌದು ಹೌದು, ಅಲ್ಲಿ ಸದ್ಯಕ್ಕೆ ನಿಮಗೆ G9 ಸಿಗ್ತಾ ಇದೆ, ಈಗ ಸದ್ಯಕ್ಕೆ ಏಲಕ್ಕಿ ಬಾಳೆ ಇಲ್ಲ. ಅದು ನಿಮಗೆ ಏನಾದ್ರು ಬೇಕಾದ್ರೆ ಅಲ್ಲಿ ಅವರ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಬೇರೆ ಮೂಲದಿಂದ ಏನಾದ್ರೂ ನಿಮಗೆ ಏಲಕ್ಕಿ ಬಾಳೆ ಬೇಡಿಕೆ ಇದ್ರೆ ಒದಗಿಸ್ಕೊಡ್ಲಿಕ್ಕೆ ನಾವು ಆಕ್ಷನ್ ತಗೊಳ್ತೇವೆ ಖಂಡಿತ. ಸಬ್ಸಿಡಿ ಇದೆ, ನೀವು ಸಣ್ಣ ರೈತರಾಗಿದ್ರೆ ಅಥವಾ ಈಗ ಸಾಮಾಜಿಕವಾಗಿ ಹಿಂದುಳಿದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರೆ ಅಥವಾ BPL ಕಾರ್ಡ್ ಇದ್ರೆ ನಿಮ್ಮಲ್ಲಿ, ಅದರಿಂದ ನೀವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅದನ್ನ ಉಚಿತವಾಗಿ ನಾಟಿ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಮೊದಲನೇ ಹಂತದಲ್ಲಿ ನೀವು ದುಡ್ಡು ಕೊಟ್ಟು ಬಾಳೆಗಿಡ ಕೊಂಡ್ಕೊಳ್ಬೇಕು, ತದನಂತರ ಆಫೀಸರ್ಸ್ ಬಂದು ನಿಮ್ಮ ಇದನ್ನ ತೋಟವನ್ನ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅವರು ನಿಮಗೆ ಸಬ್ಸಿಡಿ ಕೊಡೋದ್ರ ಬಗ್ಗೆ ಶಿಫಾರಸ್ ಕೊಡ್ತಾರೆ. ಏರ್ಟೆಲ್ ಗುರುಗಳೇ, ನಾನು ಜಮೀನ್ ಜಾಸ್ತಿ ಇರೋದ್ರಿಂದ ನಾ ಏರ್ಟೆಲ್ ಕಾರ್ಡ್ ಪಡೆದಿದ್ದೀನಿ. ಹಾಗಾದ್ರೆ ಬೇರೆ ಯಾವ್ದಾದ್ರು ಒಂದು ಯೋಜನೆಯಲ್ಲಿ, ಇನ್ನೂ ಒಂದು ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ನಿಮಗೆ ಆಗದೇ ಇದ್ರೆ ಬೇರೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತ ಇರುತ್ತೆ, ನೀವು ಅಲ್ಲಿ ನಿಮ್ಮ ತಾಲೂಕು ವ್ಯಾಪ್ತಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಪರ್ಕ ಮಾಡಿದ್ರೆ ನಿಮ್ಗೆ ಯಾವ ಸ್ಕೀಮ್ ಅಲ್ಲಿ ಅಲ್ಲಿ ಸಹಾಯಧನ ಲಭ್ಯ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ. ಸಂತೋಷ ಶೆಟ್ರೆ ಮುಂದಿನ ಕರೆ. ಹಲೋ ತಮ್ಮ ಪ್ರಶ್ನೆ. ಪೈರ್ಗೂ ಕಂದು ಏನ್ ವ್ಯತ್ಯಾಸ? ಅಂಗಾಂಶ ಕೃಷಿಗೂ ಕಂದುಗುವೆ. ಕಂದುಗೆ ಅಂದ್ರೆ ಈಗ ಏನಾಗುತ್ತೆ, ಕಂದಲ್ಲಿ ಟಿಶ್ಯೂ ಕಲ್ಚರ್ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನಂದ್ರೆ, ಈಗ ನಾವು ಒಳ್ಳೆ ಬಾಳೆ ಗಿಡದಿಂದ ಒಳ್ಳೆ ತಾಯಿ ಗಿಡದಿಂದ ನಾವು ಕಂದುನ ತಗೊಂಡ್ ಬಂದು ಅದನ್ನ ಪ್ರಯೋಗಾಲಯದಲ್ಲಿ ಗಿಡಗಳನ್ನ ಮಾಡಿರ್ತೀವಿ. ಅದರಿಂದ ಅದು ಒಳ್ಳೆ ಫಸಲು ಬರ್ತಕ್ಕಂಥ ಮರದಿಂದನೇ ನಾವು ಕಂದು ತಗೊಂಡ್ ಬಂದು ಮಾಡಿರೋದ್ರಿಂದ ಅದು ಅದರಿಂದ ಬರ್ತಕ್ಕಂಥ, ಉದಾಹರಣೆಗೆ ಒಂದು ಬಾಳೆ ಕಂದು ತಗೊಂಡ್ ಬಂದ್ರೆ ಅದರಿಂದ ಸುಮಾರು 150-200 ಟಿಶ್ಯೂ ಕಲ್ಚರ್ ಗಿಡ ಸಿಗುತ್ತೆ. ಆ 150-200 ಗಿಡಗಳು ಕೂಡ ನಿಮ್ಮ ತಾಯಿ ಗಿಡ ಹೇಗಿತ್ತು ಅಷ್ಟೇ ಉತ್ತಮ ಗುಣಮಟ್ಟದ ಇದು ಫಸಲನ್ನ ಕೊಡುತ್ತೆ ಒಂದು. ಮತ್ತೆ ಇನ್ನೊಂದು ಲ್ಯಾಬೋರೇಟರಿನಲ್ಲಿ ಮಾಡಿರೋದ್ರಿಂದ ಅಲ್ಲಿ ಯಾವುದೇ ತರದ ಹುಳ ರೋಗ ಸಮಸ್ಯೆಗಳು ವೈರಸ್ ಸಮಸ್ಯೆಗಳು ಇರೋದಿಲ್ಲ. ಸೊ ಅದರಿಂದ ನಿಮಗೆ ಇದು ಒಂದು ಪ್ಲಸ್ ಪಾಯಿಂಟ್. ಇಳುವರಿ ನಾವು ಈಗ ಕಂದು ಪೈರು 2 ನೆಟ್ಟಿದ್ವಿ, ಈಗ ಪೈರು ಒಂದು 1100 ನೆಟ್ಟಿದ್ವಿ, 100 ನೆಟ್ಟಿದ್ವಿ, ಕಂದು ನೆಟ್ಟಿದ್ವು, ಅದಕ್ಕೂ ಇಳುವರಿ ಅಕ್ಕಿ ಹೆಂಗ್ ಬರುತ್ತೆ ಅಂತ ನಾವು ಏಲಕ್ಕಿ ನೆಟ್ಟಿದ್ವಿ. ನಾವು ಈಗ ಏಲಕ್ಕಿ ಎರಡೂ ಏಲಕ್ಕಿನೇ ನಾಟಿ ಮಾಡಿ ನೀವೇ ನೋಡಿ ವ್ಯತ್ಯಾಸ ಏನ್ ಕಂಡು ಬರುತ್ತೆ ಅಂತ ನೀವೇ ನೋಡಿ. ಈಗ ಒಳ್ಳೆ ಟಿಶ್ಯೂ ಕಲ್ಚರ್ ಒಳ್ಳೆ ಒಳ್ಳೆ ಕಡೆಯಿಂದ ಗಿಡ ಖರೀದಿ ಮಾಡಿದ್ರೆ ಫಸಲು ಚೆನ್ನಾಗಿ ಬರಬೇಕು. ಮತ್ತೆ ಕಂದು ನೆಟ್ಟರು ಕಡಿತಾ ಇದೀಗ 30-35 ರೂಪಾಯಿ ಕಡಿತಾವ್ರಿ ಈಗ ಬಾಳೆಕಾಯ 35-40 ಅವರೇ ಬಂದು. ಟಿಶ್ಯೂ ಕಲ್ಚರ್ ಇನ್ನೊಂದು ನಿಮಗೆ ಏನ್ ಉಪಯೋಗ ಅಂದ್ರೆ, ಎಲ್ಲಾ ಇದು ಗಿಡಗಳು ಒಟ್ಟಿಗೆ ನಿಮಗೆ ಕೊಯ್ಲಿ ಬರ್ತವೆ, ಅದೊಂದು ಹಾರ್ವೆಸ್ಟ್ ನಿಮಗೆ ಉಳಿತಾಯ ಆಗುತ್ತೆ. ಪದೇ ಪದೇ ದಿನ ಹಾರ್ವೆಸ್ಟ್ ಮಾಡೋದ್ರ ಬದಲಾಗಿ ಎಲ್ಲ ಒಟ್ಟಿಗೆ ಕೊಯ್ಲಿ ಬರೋದ್ರಿಂದ ಕಾಯಿ ಅಳ್ಬೇಕು ಅಂದ್ರೆ ಮಾಮೂಲಿ ಉಪ್ಪು ಯಾವ ಉಪ್ಪು ಕೊಟ್ರೆ ಚಂದಸ್ತ, ಈಗ ಪಟಾ ಸಂಸ್ಥೆ ಐತಲ್ಲ ಅದ್ ಕೊಟ್ರೆ ಚಂದಸ್ತ ಈಗ. ಅಲ್ಲ ಅದಕ್ಕೆ ನಿಮಗೆ ಅಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳನ್ನ ನೀವು ಇಲ್ಲಿ ಏನಾಗುತ್ತೆ ಸ್ಪೆಸಿಫಿಕ್ ಆಗಿ ಯಾವ್ದು ಏನು ಅಂತ ಇಲ್ಲಿ ಈ ವೇದಿಕೆಯಲ್ಲಿ ಹೇಳುದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನಮ್ಮ ಸ್ಥಳೀಯ ಅಧಿಕಾರಿಗಳನ್ನ ನೀವು ಸಂಪರ್ಕ ಮಾಡಿ, ನಿಮ್ಮ ತಾಲೂಕು ಅಧಿಕಾರಿಗಳನ್ನ ತೋಟಗಾರಿಕೆ ಅಧಿಕಾರಿಗಳನ್ನ. ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ, ಯಾರು ತಮ್ಮ ಪ್ರಶ್ನೆ? ಹಲೋ ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಬಹುಶಃ ತಾಂತ್ರಿಕ ತೊಂದರೆ, ಕರೆ ಕಟ್ ಆಯ್ತು. ಹಲೋ ಹಲೋ, ಮಾತಾಡಿ, ಯಾರು ಮಾತಾಡ್ತಿರೋದು, ತಮ್ಮ ಹೆಸರು? ಹಲೋ, ಕರೆ ಕಟ್ ಆಯ್ತು ಸರ್. ಈ ವಿಶೇಷವಾಗಿ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಶಿವಲಿಂಗಯ್ಯ ಹಿರೇಮಠ್ರಿ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಲಕೋಟದಿಂದ ಮಾತಾಡಿದ್ರಿ. ತಮ್ಮ ಪ್ರಶ್ನೆ? ಇವತ್ತು ಅದ್ರ ಬಗ್ಗೆ ನಾನು ಕೇಳಿಲ್ರಿ ಸರ್, ಅದಕ್ಕೆ. ಜೈವಿಕ ಕೇಂದ್ರಗಳ ಸೇವಾ ಸೌಲಭ್ಯಗಳು ತೋಟಗಾರಿಕೆ ಇಲಾಖೆ ಅಂದ್ರೆ ನಮ್ ಬೆಳಗಾವದಲ್ಲಿ ಎಲ್ಲಿ ಬರ್ತಾವ್ರಿ ಸರ್? ಬೆಳಗಾಂದಲ್ಲೇ ಒಂದು ಜೈವಿಕ ಕೇಂದ್ರ ಇದೆ ರೀ ನಿಮಗೆ, ಗಣಪತಿಪುರ ಏರಿಯಾದಲ್ಲಿ. ಹೌದು, ಬೆಳಗಾಂ ಚನ್ನಮ್ಮ ಸರ್ಕಲ್ ಇಂದ ಒಂದು 3 ಕಿಲೋಮೀಟರ್ ಆಗ್ತದೆ ನೀವು ಅಲ್ಲಿ. ಅಲ್ಲಿ ಯಾರಾದ್ರೂ ಹೇಳ್ತಾರೆ ಜೈವಿಕ ಕೇಂದ್ರ, ನೀವು ರಾಯಬಾಗ್ ತಾಲೂಕು ಆಫೀಸರ್, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಅಧಿಕಾರಿಗಳು ಹೇಳಿದ್ರೆ ಅಲ್ಲಿ ವಿಳಾಸ ಕೊಡ್ತಾರ ಅವ್ರು, ಅಡ್ರೆಸ್ ಕೊಡ್ತಾರೆ. ಅಲ್ಲಿ ನೀವು ಹೋಗಲ್ಲಿ ವಿಚಾರ ಮಾಡಿದ್ರೆ ನಿಮಗೆ ಏನ್ ಬೇಕು ಅದನ್ನೆಲ್ಲ, ಈಗ ಬಾಳೆಗಿಡ ಸಿಗ್ತಾವ್ರಿ, ಮತ್ತೊಮ್ಮೆ ನಿಮಗೆ ಜೈವಿಕ ಗೊಬ್ಬರಗಳು ಸಿಗ್ತಾವ, ಬಯೋಫರ್ಟಿಲೈಸರ್ಸ್, ಬಯೋ ಕಂಟ್ರೋಲ್ ಏಜೆಂಟು, ಅಣಬೆ ಬೀಜ ಸಿಗ್ತದೆ ಅಲ್ಲಿ ನಿಮಗೆ, ಮತ್ತೆ ಮಣ್ಣು ನೀರು ಪರೀಕ್ಷೆ ಮಾಡ್ಕೊಡ್ತಾರ ಅಲ್ಲಿ. ನಮ್ಗೆ ಏನೋ ತರಬೇತಿ ಕೂಡ ಸಿಗುತ್ತೆ. ತಾವು ಹೆಚ್ಚಿನ ಮಾಹಿತಿಗೆ ಹತ್ತಿರದ ಒಂದು ಜೈವಿಕ ಕೇಂದ್ರವನ್ನು ಸಂಪರ್ಕ ಮಾಡಬಹುದು. ಇಲ್ರಿ, ಸಾಲ ಸೌಲಭ್ಯ ಇಲ್ಲ ಇಲ್ಲಿ. ನಾವೇನಂದ್ರೆ ಇಲ್ಲಿ ನಿಮಗೆ ಗುಣಮಟ್ಟದ ಗಿಡ ಕೊಡೋದು, ಗುಣಮಟ್ಟದ ಗೊಬ್ಬರ ಕೊಡೋದು, ಮತ್ತೆ ಮಣ್ಣು ನೀರು ಪರೀಕ್ಷೆ ಮಾಡೋದು, ಅದೆಲ್ಲಕ್ಕೂ ಅದು ಯಾವ್ದು ಫ್ರೀ ಇಲ್ಲ ಅಲ್ಲಿ. ನೀವು ಅಲ್ಲಿ ಕೊಂಡ್ಕೊಂಡು ಆಮೇಲೆ ಬೇರೆ ಡಿಪಾರ್ಟ್ಮೆಂಟ್ ಸ್ಕೀಮ್ ಅಲ್ಲಿ ನೀವು ಸಬ್ಸಿಡಿಗೆ ನಿಮ್ ತಾಲೂಕು ಅಧಿಕಾರಿ ಹತ್ರ ನೀವು ಅರ್ಜಿ ಕೊಡ್ಬೇಕಾಗ್ತದೆ ಅಲ್ಲಿ. ಹೌದೌದು. ಎಲ್ಲ ಮಾಹಿತಿಗೆ ಧನ್ಯವಾದಗಳು ಸರ್. ಧನ್ಯವಾದ, ನಮಸ್ಕಾರ. ಮುಂದಿನ ಕರೆ. ಹಲೋ, ಕರೆ ಕಟ್ ಆಯ್ತು ಸರ್. ಈ ಜೈವಿಕ ಗೊಬ್ಬರಗಳು ಅಂದ್ರೆ ಯಾವ್ಯಾವ ತರದ ಗೊಬ್ಬರಗಳನ್ನು ಒದಗಿಸ್ತೀರಾ ಸರ್, ಹೇಗೆ ಅಂತ ಈ ಒಂದು ಜೈವಿಕ ಕೇಂದ್ರಗಳಿಂದ? ಈಗ ಜೈವಿಕ ಗೊಬ್ಬರ ಅಂದ್ರೆ ಒಂದು, ಈಗ ಹೆಸರೇ ಹೇಳುವಾಗಿ ಒಳ್ಳೆ ಗುಣಮಟ್ಟದ ಪೋಷಕಾಂಶಗಳನ್ನ ಒದಗಿಸ್ಲಿಕ್ಕೆ ಅವು ಸಹಾಯ ಮಾಡುತ್ತೆ ಜೈವಿಕ ಪರಿಕರ ಗೊಬ್ಬರಗಳು. ಮತ್ತೆ ಇನ್ನೊಂದರದ್ದು ಜೈವಿಕ ನಿಯಂತ್ರಕಗಳು. ಜೈವಿಕ ನಿಯಂತ್ರಕಗಳು ಅಂದ್ರೆ ಅವು ಮಣ್ಣಲ್ಲಿ ಮತ್ತೆ ನಮ್ಮ ಜಮೀನಲ್ಲಿ ಇತ್ತು ಅಂದ್ರೆ ಈ ಬೇರೆ ತರದ ಈ ರೋಗವನ್ನ ಉಂಟು ಮಾಡತಕ್ಕಂತ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳನ್ನ ಅವು ತಡೆಯುತ್ತವೆ, ಅದನ್ನು ಬರದಂಗೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಉದಾಹರಣೆಗೆ ಟ್ರೈಕೋಡರ್ಮ ಮಣ್ಣಲ್ಲಿ ಮತ್ತೆ ಸಾವಯವ ಗೊಬ್ಬರದಲ್ಲಿ ಹೇರಳವಾಗಿದ್ರೆ ಬೇರೆ ತರದ್ದು ಈಗ ಬೇರೆ ಸಂಬಂಧಿತ ರೋಗಗಳು ಕಡಿಮೆ ಆಗುತ್ತೆ, ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಸೊ ಆ ಉದ್ದೇಶದಿಂದ ಈ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಣಗಳನ್ನ ಬಳಸ್ತೀವಿ, ಪೋಷಕಾಂಶದ ದೃಷ್ಟಿಯಿಂದ ಮತ್ತೆ ರೋಗ ಮತ್ತೆ ಕೀಟಗಳನ್ನ ತಡೀತಕ್ಕಂಥ ದೃಷ್ಟಿಯಿಂದ. ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ನನ್ನ ಊರು ತಾಲೂಕು ನಗರಲೆ ಶಿವಣ್ಣ ಸರ್. ಶಿವಣ್ಣ ಅವರೇ, ನಮ್ಮ ಪ್ರಶ್ನೆ ಕೇಳ್ತೀನಿ ಸರ್. ನಮಸ್ತೆ ಸರ್. ನಮಸ್ಕಾರ ಹೇಳಿ ಶಿವಣ್ಣ. ಸರ್, ನಮ್ದು ಕಾಕಡ ಗಿಡ ಇದೆ ಸರ್, ಕಾಕಡ ಹೂವು ಗಿಡ ಇದೆ ಸರ್. ಹೌದು, ಹೇಳಿ ನಿಮ್ಮ ಪ್ರಶ್ನೆ ಹೇಳಿ. ಕೂದಲಾಗಿದೆ ಸರ್, ಮತ್ತೆ ಬೇರೆ ಗಿಡ ಯಾವ ಸಿಗುತ್ತೆ ಸರ್ ಅದರ ಜೊತೆ ಬೆಳೆ ಬೆಳೆ ಅಲ್ಲ? ಈಗ ನೀವು ಕಾಕಡ ಗಿಡ ಹಾಕಿ ಮಧ್ಯದಲ್ಲಿ ಎಲ್ಲಿ ಜಾಗ ಇರುತ್ತೆ, ಎಷ್ಟು ಅಂತರ ಕೊಟ್ಟಿದ್ದೀರಾ? ಈಗ ನೀವು ಅಂತರ ಇದ್ರೆ ನೀವು ಬೇರೆ ಬೆಳೆಗಳನ್ನ ಬೆಳೆಯೋದ್ರ ಬಗ್ಗೆ ಒಂದೂವರೆ ಅಡಿ ಇದ್ರೆ ಮತ್ತೆ ತುಂಬಾ ಕಷ್ಟ. ನಿಮ್ ಕಾಕಡ ಗಿಡ ಬೆಳಿಬೇಕಲ್ವಾ? ಅದಕ್ಕೆ ನಾನು ನಿಮಗೆ ಒಂದು ಸಲಹೆ ಕೊಡದೇನೆಂದ್ರೆ, ನಿಮ್ ನಂಜನಗೂಡು ನಮ್ಮ ತಾಲೂಕು ಅಧಿಕಾರಿಗಳು, ಹೋಬಳಿ ಅಧಿಕಾರಿಗಳು ಯಾರಿರ್ತಾರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಅವ್ರನ್ನ ಒಂದ್ಸಾರಿ ನಿಮ್ಮ ತೋಟಕ್ಕೆ ಒಂದ್ಸರಿ ಭೇಟಿ ಕೊಡ್ಲಿ. ಅವರು ಭೇಟಿ ಕೊಟ್ಟಮೇಲೆ ನಾನು ಅವ್ರಿಗೆ ಹೇಳ್ತೇನೆ, ನಂಜನಗೂಡು ತಾಲೂಕು ಅಧಿಕಾರಿಗೆ ನಿಮ್ಮ ಹೆಸರು ನೋಟ್ ಮಾಡ್ಕೊಂಡಿದ್ದೆ ನಾನು. ಯಾವ ಗ್ರಾಮ ನಿಮ್ದು? ಹಲೋ, ಕರೆಕ್ಟ್. ಆಯ್ತು, ನಿಮ್ಮ ತಾಲೂಕು ಅಧಿಕಾರಿ ಹೇಳ್ತೇನೆ, ನೀವು ಅಲ್ಲಿಗೆ ಫೀಲ್ಡ್ ಕರ್ಕೊಂಡು ಹೋಗ್ಬಿಟ್ಟು ಯಾವ ಬೆಳೆ ಹಾಕ್ಬೋದು ಅಂತ ಅಲ್ಲಿ ನೋಡಿಬಿಟ್ಟು ತೀರ್ಮಾನ ತಗೊಳ್ಳೋದು ಒಳ್ಳೇದು. ಧನ್ಯವಾದಗಳು. ಮುಂದಿನ ಕರೆ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಶಿವಸೇನ ಅಂತ ಸರ್. ಎಲ್ಲಿಂದ ಮಾತಾಡ್ತಿದ್ದೀರಾ? ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕು ತಾಜ್ಪುರದಿಂದ ಸರ್. ನಿಮ್ಮ ಪ್ರಶ್ನೆ? ನಾನು ಸ್ವಲ್ಪ ಬಾಳೆ ಸಸಿ ಬಿಟ್ಟಿದ್ರು ಸರ್. ಅದ್ರ ರೇಟ್ ಅಂತೂ ಹೇಳಾರಿ ಈಗ ಅಲ್ಲ ಸರ್. ಬಾಳೆ ಸಸಿ ಬೇಕು ಅಂತಿದ್ದಾರೆ ಸರ್. ಏನ್ ಸಿಗ್ತಾವ ಸರ್ ನಮ್ ಬಿಜಾಪುರ ತೋಟಗಾರಿಕೆ ಸಿಗ್ತಾವ ಸರ್ ಅವು? ಈಗ ಬಿಜಾಪುರದ್ದು ತೋಟಗಾರಿಕೆ ಇಲಾಖೆನಲ್ಲಿ ಬಾಳೆ ಟಿಶ್ಯೂ ಕಲ್ಚರ್ ಬಾಳೆ ಸಿಗಂಗಿಲ್ರಿ. ಬಟ್ ನೀವು ಅಲ್ಲಿ ಬೆಳಗಾಂಗೆ ಏನಾದ್ರು ಹೋಗಂಗಿತ್ತಂದ್ರೆ ಬೆಳಗಾಂನಲ್ಲಿ ಒಂದು ಜೈವಿಕ ಕೇಂದ್ರ ಇದೆ ರೀ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇಲಾಖೆದು. ಅದು ಬಿಜಾಪುರದ ಸದ್ಯ ಇಲ್ರಿ ಅಲ್ಲಿ. ನೀವು ಸದ್ಯ ಸಮೀಪ ಇರೋದಂದ್ರೆ ಬೆಳಗಾಂ, ಅದು ಬಿಟ್ಟರೆ ಬೀದರ್. ಬೀದರ್ನಲ್ಲಿ ಇನ್ನೂ ವರ್ಕ್ ಕೆಲಸ, ಇನ್ನು ಲ್ಯಾಬೋರೇಟರಿ ಚಾಲು ಆಗಿಲ್ರಿ. ಬಟ್ ಬೆಳಗಾಂದಲ್ಲಿ ನಿಮಗೆ ಗಿಡ ಸಿಗ್ತಾವ ಗಣಪತಿಪುರ? ಹೌದು, ಕೇಳಿಸ್ಕೊಂಡ್ರಿ ನೀವು ಗಣಪತಿಪುರಂ ಬೆಳಗಾಂ ಸಿಟಿ ಏರಿಯಾದಲ್ಲೇ ಬರ್ತಾರೆ, ಬಸ್ ಸ್ಟ್ಯಾಂಡ್. ಹೌದ್ರಿ, ಚನ್ನಮ್ಮ ಸರ್ಕಲ್ ಇದು 3 ಕಿಲೋಮೀಟರ್ ಆಗ್ತದೆ ಗಣಪತಿಪುರಂ ಏರಿಯಾ. ಅಲ್ಲಿ ಲಕ್ಷ್ಮೀ ಟೇಕ್ ತೋಟಗಾರಿಕೆ ಕೇಂದ್ರ ಅಂತ ಬರ್ತದ್ರಿ. ಅಲ್ಲಿ ಹೋಗಿ ವಿಚಾರ ಮಾಡಿದ್ರೆ ನಿಮ್ಗೆ ಬಾಳೆ ಗಿಡದ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ. ಅದಕ್ಕೆ ಹೋಗೋದಕ್ಕಿಂತ ಮೊದಲು ಒಂದ್ಸರಿ ಫೋನ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಈಗ ಅವ್ರಿಗೆ ಮಾತಾಡ್ಕೊಂಡು ಗಿಡಗಳದ್ದು ಲಭ್ಯತೆ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಹೋಗ್ರಲ್ಲಿ. ಓಕೆ ಸರ್, ಧನ್ಯವಾದ. ಮುಂದಿನ ಕರೆ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು? ಲೋಕೇಶ್ ಅಂತ ಸರ್, ಹಿರಿಯೂರ್ ತಾಲೂಕು ಬರಮಗಿರಿಯಿಂದ ಸರ್. ನಿಮ್ಮ ಪ್ರಶ್ನೆ ಸರ್? ನಮ್ಮ ಪ್ರಶ್ನೆ ಅಂದ್ರೆ ಅಡಿಕೆಯಲ್ಲಿ ಬಾಳೆ ಇಟ್ಟಿದ್ದೀವಿ, ಆ ಬಾಳೆಗೆ ತೋಟಗಾರಿಕೆ ಇಲಾಖೆ ಸಹಾಯಧನ ಕೇಳಿದ್ರೆ ಬಾಳೆ ಮುಂಚೆ ಇಡ್ಬೇಕು, ಅಡಿಕೆ ಇಟ್ಟರೆ ಕೊಡಲ್ಲ ಅಂತಾರೆ, ಯಾಕೆ? ಯಾವ ಯೋಜನೆಯಲ್ಲಿ ಏನು ಮೊದಲು ನೀವು ಅಡಿಕೆ ಎಷ್ಟು ವರ್ಷ ಆಗಿದೆ ಹೇಳಿ? ಈಗ ಸರ್ ವರ್ಷ ಜೂನ್ ತಿಂಗಳಲ್ಲೇ ಇಟ್ಟಿದ್ವಿ ಸರ್, ಮಳೆಗಾಲದಾಗೆ ಇಟ್ಟಿದ್ವಿ. ಅವರು ಫಸ್ಟ್ ಬಾಳೆ ಇಟ್ಟು ಫೋಟೋ ಹೊಡ್ಸ್ಬೇಕು ಅಂತ ಹೇಳ್ತಾರೆ, ಅದಕ್ಕೆ ಹೇಳಿದ್ವಿ. ನೀವು ಯಾವ ತಳಿ ಹಾಕಿದ್ರ ಬಾಳೆ? ಕಂದಲ್ ಹಾಕಿದ್ರ ಟ್ರೆಡಿಷನಲ್ ಗಿಡ ಹಾಕಿದ್ರ? ಯಾವ್ದು ಹಾಕಿದ್ರ ನೀವು? ಕಂದಲ್ ಹಾಕಿದ್ರೆ ಸದ್ಯಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಿಂದಲೇ ಅದಕ್ಕೆ ಅವಕಾಶ ಇಲ್ಲ. ಅದು ಟಿಶ್ಯೂ ಕಲ್ಚರ್ ಗಿಡಗಳನ್ನೇ ಆಗಬೇಕು. ಅದು ಅದು ಅದು ನಮ್ಮ ಅಂದ್ರೆ ಯೋಜನೆ ಮಾರ್ಗಸೂಚಿ ಗೈಡ್ಲೈನ್ಸ್ ಇರೋದೇ ಹಾಗೆ. ಅದರಿಂದ ಅವ್ರು ಇಲ್ಲ ಅಂತ ಹೇಳಿದ್ದಾರೆ. ಮೊದಲು ಹಾಕಿದ್ರೆ ಅಡಿಕೆ ಮೊದಲು ಹಾಕಿ ಅಥವಾ ಬಾಳೆ ಮೊದಲು ಹಾಕ್ಬೇಕಂದ್ರೆ ಪ್ರಶ್ನೆ ಇಲ್ಲ, ಅದು ಕೊಡ್ಬೋದು. ಬಟ್ ನೀವು ಟಿಶ್ಯೂ ಕಲ್ಚರ್ ಗಿಡ ಇಲ್ಲದೇ ಇರೋದ್ರಿಂದ ಕಂದು ಹಾಕಿರೋದ್ರಿಂದ ಅದಕ್ಕೆ ಅವಕಾಶ ಇಲ್ಲ. ಟಿಶ್ಯು ಕಲ್ಚರ್ ಹಾಕಿದ್ರೆ ಖಂಡಿತ ಸಿಗುತ್ತೆ. ನೀವು ಶಿವಮೊಗ್ಗದಲ್ಲಿ, ನಿಮಗೆ ನೀವು ಎಲ್ಲಿಂದ ಮಾತಾಡ್ತಿರೋದು ಈಗ? ಹಿರಿಯೂರು ತಾಲೂಕು. ಶಿವಮೊಗ್ಗದಲ್ಲಿ ಜೈವಿಕ ಕೇಂದ್ರ ಇದೆ, ನೀವು ಅಲ್ಲಿ ಸಂಪರ್ಕ ಮಾಡಿದ್ರೆ ಬಾಳೆಗಿಡ ಸಿಗುತ್ತೆ ನಿಮಗೆ ಅಲ್ಲಿ. ಮತ್ತೆ ಸುಗಂಧರಾಜ ಹೂವಿನ ಬೆಳೆ ಇದೆ, ಸಹಾಯಧನ ಅದಿದೆಯಲ್ಲ ಸರ್? ಅದು ನೀವು ಹಿರಿಯೂರು ತಾಲೂಕಲ್ಲಿ ಅಲ್ಲಿ ಅವ್ರದ್ದು ಸಹಾಯಧನ ಈಗ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಲ್ಲಿ ಅದಕ್ಕೆ ಇದೆಯೋ ಇಲ್ವ ಅಂತೇಳಿ ನನಗೆ ಅವ್ರದ್ದು ಅನುದಾನ ಲಭ್ಯವಿದೆಯೋ ಅಂತ ಗೊತ್ತಿಲ್ಲ. ಈಗ ನೀವು ಹಿರಿಯೂರು ತಾಲೂಕು ತೋಟಗಾರಿಕೆ ಅಧಿಕಾರಿಗಳು ಸಂಪರ್ಕ ಮಾಡಿದ್ರೆ ಅದು ಸಬ್ಸಿಡಿ ಬಗ್ಗೆ ಹೇಳ್ತಾರೆ ನಿಮಗೆ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಯಾರು ಮಾತಾಡ್ತಿರೋದು? ಎಲ್ಲಿಂದ? ಹಿರಿಯರಿಂದಲ್ಲ ತಂದ ಸರ್. ಈಗ ನೀವು ಟ್ರೈನಿಂಗ್ ಕೊಡ್ತೀನಿ ಅಂದ್ರಲ್ಲ, ಯಾವ್ಯಾವ ತರ ಟ್ರೈನಿಂಗ್ ಕೊಟ್ಟಿದ್ದೀರಾ ಸರ್? ಈಗ ಎಲ್ಲ ಜೈವಿಕ ಕೇಂದ್ರಗಳಲ್ಲಿ ನೀವು ಅಣಬೆ ಏನಾದರೂ ಉತ್ಪಾದನೆ ಮಾಡಬೇಕಿತ್ತು ಅಂದ್ರೆ ಅಣಬೆ ಉತ್ಪಾದನೆ ಬಗ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಕೊಡ್ತೀವಿ. ಅದರ ಜೊತೆಗೆ ಈಗ ಜೈವಿಕ ಪರಿಕರಗಳು, ಜೈವಿಕ ಗೊಬ್ಬರಗಳು, ಉದಾಹರಣೆಗೆ ಹೆಸರು ನ್ಯೂಟ್ರೈಕೋಡರ್ ಮತ್ತೆ ಹೆಸರು ಕೇಳಿರ್ಬೋದು, ಮತ್ತೆ ಎರೆಹುಳು ಗೊಬ್ಬರ, ಈ ತರದ್ದೆಲ್ಲರೂ ಉತ್ಪಾದನೆ ಮಾಡಬೇಕು. ಸ್ವಂತ ಕೃಷಿಗೆ ತೋಟಗಾರಿಕೆಗೆ ಇರ್ಬೋದು ಅಥವಾ ಮಾರಾಟ ಮಾಡಲಿಕ್ಕೆ ಇರ್ಬೋದು. ಸೊ ಅದನ್ನು ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತರಬೇತಿಯನ್ನು ಕೊಡ್ತೀವಿ. ತರಬೇತಿ ಅಂದ್ರೆ ಈಗ ಒಂದು ದಿವಸ ಬೇಕಾದರೂ ತಗೊಳ್ಬಹುದು, ಮತ್ತೆ ನೀವೇನಾದ್ರೂ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಅಂದ್ರೆ ನಾವು ಸಲಹೆ ಕೊಡೋದು ಒಂದು ವಾರದ್ದು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ತಾವು ತಗೊಳ್ಳಿ ಅಂತೇಳಿ. ಇಷ್ಟು. ಅದ್ರ ಜೊತೆಗೆ ನೀವೇನಾದ್ರೂ ಈಗ ಅಂಗಾಂಶ ಬಾಳೆ ಕೃಷಿನಲ್ಲಿ ಯಾರಾದರೂ ಆಸಕ್ತಿ ಇದ್ರೆ ಲ್ಯಾಬೊರೇಟರಿ ಮಾಡ್ಬೇಕನ್ನಂಗಿತ್ತು ಅಂದ್ರೆ ಅದ್ರ ಬಗ್ಗೆ ಕೂಡ ನಾವು ಒಂದು ವಾರ ಅಥವಾ ಸಾಧ್ಯವಾದ್ರೆ ನೀವು ಅದನ್ನ ಈವನ್ ಒಂದು ತಿಂಗಳವರೆಗೂ ಕೂಡ ನೀವು ಅದ್ರ ಬಗ್ಗೆ ತರಬೇತಿ ತಗೊಳ್ಬಹುದು. ಅದಕ್ಕೆ ಅಲ್ಲಿಗಿಂತಲೂ ನೀವು ಹಿರಿಯೂರು ತಾಲೂಕು ತೋಟಗಾರಿಕೆ ಅಧಿಕಾರಿಯವರ ಹತ್ರ ಹೋಗಿಬಿಟ್ಟು ಶಿವಮೊಗ್ಗ ಜೈವಿಕ ಕೇಂದ್ರದ್ದು ನೀವು ಸಂಪರ್ಕ ಕಾಂಟ್ಯಾಕ್ಟ್ ನಂಬರ್ ನ ತಗೊಂಡು ಅಲ್ಲಿ ಇವರನ್ನ ಸಂಪರ್ಕ ಮಾಡಿ. ನಿಮಗೆ ಬೆಂಗಳೂರಿನಲ್ಲಿ ಕಾಂಟ್ಯಾಕ್ಟ್ ಇದ್ರೆ ಗುಳಿಮಾವು ಜೈವಿಕ ಕೇಂದ್ರದ್ದು ಈಗ ನಿಮಗೆ ನಂಬರ್ನ ಕೊಡ್ತೇವೆ ಕೊನೆಗೆ. ಆ ನಂಬರ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಯಾವ ಜೈವಿಕ ಕೇಂದ್ರ ಹತ್ರ ಆಗುತ್ತೆ, ಶಿವಮೊಗ್ಗ ಅಥವಾ ಬೆಂಗಳೂರು ಅಥವಾ ಮೈಸೂರು, ಅಲ್ಲಿ ನೀವು ತರಬೇತಿ ತಗೊಳ್ಳಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಲತಾ ಅವರೇ. ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ, ತಮ್ಮ ಹೆಸರು? ನಮ್ಮ ಹೆಸರು ವಿನ್ಯಾಗರ ರಾಮ ಅಂತೇಳಿ. ನಿಮ್ಮ ಪ್ರಶ್ನೆ ಕೇಳಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಯಾವುದೇ ರೀತಿಯ ಈ ಒಂದು, ನಾನು ಕೂಡ ಹೊಸ ಒಂದು ಗದ್ದೆಗೆ ಕೃಷಿ ಮಾಡ್ಬೇಕು ಅಂತ ಈಗ ತಗೊಂಡಿದ್ದೀನಿ. ಅದರಲ್ಲಿ ಎರಡು ಬೆಳೆ ಬೆಳೆಯುವಂತ ಗದ್ದೆ ಅದಾಗಿದೆ. ನಮಗೆ ಯಾವ ರೀತಿಯ ಸವಲತ್ತು ನಿಮ್ಮ ಇಲಾಖೆಯಿಂದ ಸಿಗತ್ತೆ? ಯಾವ ಬೆಳೆ ಬೆಳೆಯಕ್ ಸಿಗತ್ತೆ? ತೋಟಗಾರಿಕೆ ಇಲಾಖೆಯಿಂದ ಯಾವ ಬೆಳೆಗೆ ಸೌಲಭ್ಯ ಸಿಗುತ್ತೆ? ಅಡಿಕೆ ಬೆಳಿಬೇಕು ಅಂತ ಇದೆ. ಆಮೇಲೆ ಮತ್ತೆ ಯಾವ್ಯಾವ ಬೆಳೆ ಬೆಳಿಬಹುದು ಅನ್ನೋದು ನಮ್ಗೆ ಹೊಸ ಅನುಭವ ಆಗಿದ್ರಿಂದ ಯಾವ ಬೆಳೆ ಬೆಳಿಬಹುದು ಅನ್ನೋದು ಸ್ವಲ್ಪ ಗೊಂದಲದಲ್ಲಿ ಇದೇನೆ. ಈಗ ಮೊಟ್ಟ ಮೊದಲನೇದಾಗಿ ಗದ್ದೆನಲ್ಲಿ ಅಡಿಕೆ ಬೆಳಿಲಿಕ್ಕೆ ಅಂದ್ರೆ ಅವಕಾಶ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ತಾವು ತೀರ್ಮಾನ ತಗೊಳ್ಬೇಕು. ಅದು ಅಂದ್ರೆ ಈಗ ಗದ್ದೆನಲ್ಲಿ ಅಡಿಕೆ ಬೆಳೆಯೋದ್ರ ಬಗ್ಗೆ. ಆಮೇಲೆ ಅದಕ್ಕೆ ಅವಕಾಶ ಇದ್ದು ನೀವು ಅಡಿಕೆ ಬೆಳೆ ಬೆಳಿಬೇಕು ಅಂದ್ರೆ ನೀವೇನಾದ್ರೂ ಸಣ್ಣ ರೈತರಾಗಿದ್ರೆ ಅಂದ್ರೆ 5 ಎಕರೆಗಿಂತ ಅಂದ್ರೆ ಸಣ್ಣ ರೈತರು, ಸಣ್ಣ ರೈತರಾಗಿದ್ದೀವಿ, ಒಂದು 1.5 ಎಕರೆ ಗದ್ದೆ ಇದೆ ಅಷ್ಟೇ. ಅದು ನೀವು ಕಂದಾಯ ಇಲಾಖೆಯಿಂದ ನಿಮ್ ಸಣ್ಣ ರೈತರು ಅಂತೇಳಿ ಅದನ್ನ ದೃಢೀಕರಣ ಆದ್ರೆ ನೀವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಹಾಯಧನ ತಗೊಳ್ಳಕ್ಕೆ ಅವಕಾಶ ಇದೆ. ಮಹಾತ್ಮಾ ಗಾಂಧಿ ರಾಷ್ಟ್ರೀಯ 1 ಎಕರೆಗೆ ಎಷ್ಟು ಸಿಗ್ತದೆ ಅಡಿಕೆಗಾದ್ರೆ, ಅಡಿಕೆ ಮತ್ತು ಬಾಳೆ? 1 ಹೆಕ್ಟೇರ್ಗೆ 130,000. 1 ಹೆಕ್ಟೇರ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಡಿಕೆಗೆ. 1 ಹೆಕ್ಟೇರ್ ಅಂತಂದ್ರೆ 2.5 ಎಕರೆ ಆಗುತ್ತೆ. 2.5 ಎಕರೆಗೆ ಅದು ನಿಮಗೆ 1 ಎಕರೆ ಮಾಡಿದ್ರೆ ಅದಕ್ಕೆ ಅದಕ್ಕೆ ಪ್ರೊಪೋರ್ಷನೇಟ್ ಆಗಿ ಎಷ್ಟು ಸಿಗಬೇಕು ಅಷ್ಟು ತಗೊಳಕ್ ಅವಕಾಶ ಇದೆ. ಅಂದ್ರೆ ಅದನ್ನ ಅಲ್ಲ, ಅದು ಸಹಾಯಧನ ಅಂದ್ರೆ ನೇರವಾಗಿ ನಿಮಗೂ ಬರುವುದಿಲ್ಲ. ಅದು ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈಗ ಏನ್ ಮಾಡ್ಬೇಕಂದ್ರೆ ಈಗ ನಿಮ್ಮ ಗ್ರಾಮ ವ್ಯಾಪ್ತಿನಲ್ಲಿ ಯಾರ್ಯಾರು ಉದ್ಯೋಗ ಚೀಟಿ ಜಾಬ್ ಕಾರ್ಡ್ ಯಾರು ಹೊಂದಿದ್ದಾರೆ ಅವರು ಬಂದು ನಿಮ್ಮಲ್ಲಿ ನೀವು ಹೇಗೆ ಲೇಔಟ್ ಹಾಕೊಡ್ತೀರಾ ಆ ಪ್ರಕಾರ ಅಲ್ಲಿ ಗುಂಡಿನ ಹೊಡಿಬೇಕು. ಆ ಗುಂಡಿನ ಯಾರು ತೆಗಿತಾರೆ ಅಡಿಕೆಗೆ, ಈಗ ನೀವು 6 6 ಅಡಿಗೆ ಅಥವಾ ಗುಂಡಿನ ತೆಗೆದ್ರೆ ಅಷ್ಟು ಗುಂಡಿಗಳನ್ನ ತೆಗೆದ ಮೇಲೆ ಆ ಗುಂಡಿ ಹೊಡೆದವರಿಗೆ ಅವರು ಎಷ್ಟು ಗುಂಡಿಗಳನ್ನು ಹೊಡಿತಾರೆ ಅದರದ ಆಧಾರದ ಮೇಲೆ ಅವರಿಗೆ ಪೇಮೆಂಟ್ ಆಗುತ್ತೆ. ಅವ್ರ ಅಕೌಂಟ್ಗೆ ನೇರವಾಗಿ ಅದು ಗುಂಡಿ ಹೊಡೆದಿದ್ದ ಕೆಲಸದ್ದು ಅವ್ರಿಗೆ ಹೋಗುತ್ತೆ. ಮತ್ತೆ ನೀವು ಗಿಡದ್ದು ಮತ್ತೆ ಇನ್ನ ಬೇರೆ ಸಾಮಗ್ರಿ ಹೆಚ್ಚಿದ್ದು ನಿಮ್ಮ ಅಕೌಂಟ್ಗೆ ಬರುತ್ತೆ. ಹಾಗೆ ಅದು ನೇರವಾಗಿ ನಿಮಗೆ ಪೂರ್ತಿ ಹಣ ಬರೋದಿಲ್ಲ. ಗುಂಡಿ ಹೊಡೆದವರಿಗೆ ಅದು ಬೇರೆ, ನಿಮ್ದು ಗಿಡದ್ದು ಮತ್ತೆ ಇತರೆ ಸಾಮಗ್ರಿ ವೆಚ್ಚ. ಸರ್ ಇದಕ್ಕಾಗಿ ಈಗ ನಾನು ಯಾರನ್ನ ಸಂಪರ್ಕ ಮಾಡಬೇಕು, ಎಲ್ಲಿ ಸಂಪರ್ಕ ಮಾಡಬೇಕು? ನಿಮ್ಮ ಸಾಗರ ತೋಟಗಾರಿಕೆ ಇಲಾಖೆ ಅಧಿಕಾರಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಂತ ಇರ್ತಾರೆ. ಇಲ್ಲಾಂದ್ರೆ ನೀವು ಯಾವ ಹೋಬಳಿ ವ್ಯಾಪ್ತಿಗೆ ಬರುತ್ತೆ, ಹೋಬಳಿನಲ್ಲಿ ಒಬ್ಬರು ರೈತ ಸಂಪರ್ಕ ಕೇಂದ್ರದಲ್ಲಿ ಅಲ್ಲೂ ಒಬ್ಬರು ಸಹಾಯಕ ತೋಟಗಾರಿಕೆ ಅಧಿಕಾರಿ ಇರ್ತಾರೆ, ಅವ್ರನ್ನ ಸಂಪರ್ಕ ಮಾಡಿದರೆ ನಿಮಗೆ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಅವರು ಮಾರ್ಗದರ್ಶನ ನೀಡುತ್ತಾರೆ. ಸರಿ ಸರಿ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ನಮಸ್ಕಾರ, ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ಕೃಷ್ಣ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೀನಿ. ರಾಜ ಸೇವಕುಂಜ ಬಿಹಾರಿ ಗಿರಿಗೋವರ್ಧನ ಕದ್ರಿ ಗ್ರಾಮ ಮಂಗಳೂರಿಂದ. ಸಾಹೇಬರಿಗೆ ನಮಸ್ಕಾರ, ಕೃಷ್ಣಮೂರ್ತಿ ಸಾಹೇಬರಿಗೆ ನಮಸ್ಕಾರ. ನಮಸ್ಕಾರ ಪ್ರದೀಪ್. ಇದು ನನ್ನ ಪ್ರಶ್ನೆ ಏನಂದ್ರೆ, ಈಗ ನವದ್ವೀಪ ಅಂತ ಇದೆ ನವ ಉತ್ತರ ಭಾರತದಲ್ಲಿ, ಅಲ್ಲಿ ಕೆಲವು ಹಣ್ಣುಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಈಗ ಕೆಜೂರ್ ಅಂತ ಹೇಳ್ತಾರೆ, ಅದರಿಂದ ಗೂಡ್ ಇದು ಬೆಲ್ಲ ಎಲ್ಲ ಮಾಡ್ತಾರೆ. ಆ ಹಣ್ಣಿನ ಗಿಡ ಇಲ್ಲಿ ತರಿಸಿ ಇಲ್ಲೇನಾದ್ರೂ ಲಭ್ಯ ಇದೆಯಾ? ಅಥವಾ ಈ ಬೃಂದಾವನದಲ್ಲೂ ಕೂಡ ಕೆಲವು ಹಣ್ಣು, ಈ ಮಾವಿನ ಹಣ್ಣು ಬಾಗಲ್ಪುರ್ ಅಂತ ಎಲ್ಲ ತುಂಬಾ ಫೇಮಸ್ ಇದೆ, ಅದು ರಸಬಾಳೆ ಮತ್ತೆ ಇದು ಜಾಕ್ ಫ್ರೂಟ್ ಇದೆಯಲ್ಲ ಅಂದ್ರೆ ಇದು ಹಲಸಿನ ಹಣ್ಣು, ಅಂತದ್ದು ಗಿಡ ಇಲ್ಲಿನೂ ತರಿಸಿ ಏನಾದ್ರು ಕೊಡ್ಸ್ಬೋದಾ? ನಿಮ್ ಡಿಪಾರ್ಟ್ಮೆಂಟ್ ಇಂದ ಏನಾದ್ರೂ ಆತರ ಸಹಾಯ ಆಗುತ್ತಾ ಅಂತ. ಅಲ್ಲ, ಈಗ ನೀವು ಮಂಗಳೂರು ಭಾಗದಿಂದ ಮಾತಾಡ್ತಾ ಇದ್ದೀರಿ. ಮಂಗಳೂರು ಈಗ ಹೆಚ್ಚು ಮಳೆ ಬೀಳ್ತಕ್ಕಂತ ಪ್ರದೇಶ, ಹೆಚ್ಚು ತೇವಾಂಶ ಇರತಕ್ಕಂತ ಪ್ರದೇಶ, ಹೆಚ್ಚು ಕಡಿಮೆ ಉಷ್ಣವಲಯ ಟ್ರಾಪಿಕಲ್ ಕ್ಲೈಮೇಟ್ ಇರೋದ್ರಿಂದ ನೀವು ಉತ್ತರ ಭಾರತದಲ್ಲಿ ಬೆಳೀತಕ್ಕಂಥ ಗಿಡಗಳನ್ನ ನೀವು ಮಂಗಳೂರಿನಲ್ಲಿ ಎಷ್ಟು ಮಟ್ಟಿಗೆ ನಾವು ಯಶಸ್ವಿಯಾಗಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ. ಅದ್ರ ಬದಲಾಗಿ ಈಗ ಮಂಗಳೂರು ಹವಾಗುಣದಲ್ಲಿ ಅಲ್ಲಿ ಪ್ರದೇಶಕ್ಕೆ ಹೊಂದ್ಕೊಳ್ತಕ್ಕಂಥವು ಇನ್ನೂ ಬೇರೆ ತರದ ಹೊಸ ಹೊಸ ಹಣ್ಣುಗಳನ್ನ ತಾವು ಪ್ರಯತ್ನ ಮಾಡಬಹುದು. ರಾಂಬೂತಾನ್ ಈಗ ಕೇರಳದಲ್ಲೆಲ್ಲ ತುಂಬಾ ಜನ ಬೆಳೀತಾ ಇದ್ದಾರೆ. ಈಗ ಮ್ಯಾಂಗೋಸ್ಟ್ರೀನ್ ಇರ್ಬೋದು, ಮ್ಯಾಂಗೋಸ್ಟ್ರೀನ್ ಎಲ್ಲ ಈಗ ನಾವೇನು ಕೋಕಮ್ ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲ ಅವನಿಗೆ ವೈಲ್ಡ್ ಇಂದ ಬರ್ತಾ ಇದೆ. ಈಗ ಅದನ್ನ ಏನಾದ್ರೂ ಕಮರ್ಷಿಯಲ್ ಕಲ್ಟಿವೇಶನ್ ಮಾಡೋದ್ರ ಬಗ್ಗೆ ತಾವು ವಿಚಾರ ಮಾಡಬಹುದು. ಈ ಉತ್ತರ ಭಾರತದಲ್ಲಿ ಆ ಕಂಡೀಷನ್ ಬೆಳೀತಕ್ಕಂಥ ಗಿಡಗಳು ಮಂಗಳೂರಿನಲ್ಲಿ ಬರ್ತೋ ಇಲ್ಲೋ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ, ಯಾವ ವೆರೈಟಿ ಏನು ಎಂತದ್ದು ಅಂತೇಳಿ. ಯಾಕಂದ್ರೆ ಅಲ್ಲಿ ಆ ಟೇಸ್ಟ್ ಇದೆಯಲ್ಲ ಸರ್, ಅಥವಾ ಇದು ಬೃಂದಾವನದ್ದು ಕೆಲವು ಹಣ್ಣುಗಳು ಅದು ಎಲ್ಲೂ ಸಿಗಲ್ಲ, ಅದು ಬಹಳ ವಿಶೇಷವಾಗಿದೆ. ಅದು ಬೃಂದಾವನ ಮಥುರಾ ಇದೆಯಲ್ಲ ಅಲ್ಲಿದ್ದು, ಮತ್ತೆ ನವದ್ವೀಪ್ ಅಲ್ಲಿನೂ ಹಾಗೆ, ಮತ್ತೆ ಈ ಸಮುದ್ರ ತೀರ ಆಗಿರೋ ಕಾರಣ ಜಗನ್ನಾಥ್ಪುರಿ ಅಲ್ಲಿ ಕೆಲವು ಈ ತೆಂಗಿನ ಹಣ್ಣು, ತೆಂಗಿನ ಮರ ಇದೆ, ತೆಂಗಿನಕಾಯಿ, ಏನಾದ್ರು ಸುಂಟಾಗುತ್ತಾ ಸರ್? ಅಲ್ಲ, ಈಗ ನೋಡಿ, ಮಥುರಾದಲ್ಲಿ ಬೇಸಿಗೆನಲ್ಲಿ 44-45 ಡಿಗ್ರಿ ವರೆಗೂ ಟೆಂಪರೇಚರ್ ಹೋಗುತ್ತೆ. ಚಳಿಗಾಲದಲ್ಲಿ 3-4 ಡಿಗ್ರಿಗೆ ಟೆಂಪರೇಚರ್ ಇಳಿಯುತ್ತೆ. ಆತರದ ಎಕ್ಸ್ಟ್ರೀಮ್ ಕ್ಲೈಮೇಟು ಮಂಗಳೂರಿನಲ್ಲಿ ಇರೋದಿಲ್ಲ. ಮಂಗಳೂರಿನಲ್ಲಿ ನಿಮಗೆ ಹೆಚ್ಚು ಕಡಿಮೆ ಇಡೀ ವರ್ಷವೆಲ್ಲ ಒಂದೇ ತರ ಉಷ್ಣಾಂಶ, ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ, ಅದು ಇಲ್ಲಾಂದ್ರೆ ಆತರ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇರೋದಿಲ್ಲ. ಸೊ ಅಂತ ಆ ಭಾಗದಲ್ಲಿ ಆಗ್ತಕ್ಕಂಥ ಹಣ್ಣುಗಳು ಇಲ್ಲಿ ಆಗ್ಲಿಕ್ಕಿಲ್ಲ. ಅದರಿಂದ ಅದು ಸ್ವಲ್ಪ ನೀವು ಏನಾದ್ರೂ ಆ ಪ್ರಯತ್ನ ಪಡಬೇಕಿತ್ತು ಅಂದ್ರೆ 1-2 ಸ್ಯಾಂಪಲ್ ಗಿಡಗಳನ್ನ ತಂದು ಪ್ರಯತ್ನ ಪಟ್ಟು ಅದು ಹೇಗೆ ಬರುತ್ತೆ ನೋಡ್ಕೊಂಡು ತದನಂತರ ಅದು ಯಶಸ್ವಿ ಆದ್ರೆ ಹೆಚ್ಚಿನ ಸಂಖ್ಯೆ ಗಿಡಗಳನ್ನು ತರತಕ್ಕಂಥದ್ದು ಒಳ್ಳೇದು. ಇಲ್ಲಾಂದ್ರೆ ನಮ್ಮ ಭಾಗಕ್ಕೆ ಯಾವ್ದು ಸೂಕ್ತ ಆ ಗಿಡಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಒಳ್ಳೇದು. ಪ್ರೇಮ್ಕುಮಾರ್ ದಾಸ್ ಅವರ, ನೀವೇ ಒಂದು ಪ್ರಯೋಗವನ್ನು ಮಾಡಿ ಎಲ್ರಿಗೂ ತೋರಿಸಬಹುದು. ಕಾರ್ಯಕ್ರಮಕ್ಕೆ ಧನ್ಯವಾದಗಳು, ನೀವು ಕರೆ ಮಾಡಿದ್ದಕ್ಕೆ ನಮಸ್ಕಾರ. ಅದು ಸರ್, ವಿಶೇಷವಾಗಿ ಈ ಬೆಳೆಗೆ ಬರುವಂತಹ ಕೀಟಗಳ ಬಗ್ಗೆ ಏನೇನ ರೋಗ ರುಜಿನಗಳು ಬಂದ್ರೆ ಜೈವಿಕ ಕೇಂದ್ರಗಳ ಮುಖಾಂತರ ತಾವು ಏನೇ ಯಾವ ತರ ಅವರಿಗೆ ಸಹಾಯ ಸೌಲಭ್ಯವನ್ನು ಒದಗಿಸ್ತೀರಾ ಅಂತ? ಈಗ ಮೊಟ್ಟ ಮೊದಲನೇದಾಗಿ ಜೈವಿಕ ಪರಿಕರಗಳು, ಜೈವಿಕ ನಿಯಂತ್ರಕಗಳು, ಇದನ್ನ ಉತ್ಪಾದನೆ ಮಾಡ್ತಕ್ಕಂತ ಮುಖ್ಯ ಉದ್ದೇಶನೇ ಮಣ್ಣನ್ನ ಸುಸ್ಥಿರವಾಗಿಡಬೇಕು, ಆರೋಗ್ಯವಾಗಿಡಬೇಕು. ಸೊ ಮಣ್ಣನ್ನ ಸುಸ್ಥಿರವಾಗಿಟ್ಟು ಆರೋಗ್ಯವಾಗಿಟ್ಟಾಗ ಸಾಮಾನ್ಯವಾಗಿ ರೋಗ ರುಜಿನಗಳ ಅದನ್ನು ಬರ್ತಕ್ಕಂಥದ್ದು ಅವಕಾಶ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಒಂದು. ಎರಡನೇದು, ಹಾಗೂ ಬಂದ್ರೆ ಕೆಲವು ಸರಳ ತತ್ವಗಳನ್ನ ನೆನಪಿಟ್ಕೊಳ್ಬೇಕಾಗುತ್ತೆ. ಈಗ ಸಂಪೂರ್ಣವಾಗಿ ನಾವು ಎಲ್ಲಾ ಹುಳು ರೋಗನ್ನು ಕೂಡ ನಾವು ಹತೋಟಿಲಿ ಅಂದ್ರೆ ಪ್ರಕೃತಿನಲ್ಲಿ ಮಾಡ್ತೀವಿ ಅಂತ ಆ ಒಂದು ನಾವು ಉದ್ದೇಶನ ಇಟ್ಕೊಳ್ಬಾರ್ದು. ಅದನ್ನ ನಮಗೆ ಅಂದ್ರೆ ಆರ್ಥಿಕವಾಗಿ ನಷ್ಟ ಆಗದ ಮಟ್ಟಿಗೆ, ಎಷ್ಟು ಮಟ್ಟಿಗೆ ನಾವು ಅದನ್ನ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಅರ್ಥಕೊಂಡು ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಜೈವಿಕ ರೂಪದಲ್ಲೂ ಕೂಡ ಸಾಕಷ್ಟು ಹುಳ ಮತ್ತೆ ರೋಗಗಳನ್ನು ಹತೋಟಿ ಮಾಡ್ಲಿಕ್ಕೆ ಕೆಲವು ಗೊಬ್ಬರಗಳು ಮತ್ತೆ ಕೆಲವು ಜೈವಿಕ ಗೊಬ್ಬರಗಳು, ಈ ಉದಾಹರಣೆ ಟ್ರೈಕೋಡರ್ಮ ಹೇಳಿದ್ನಲ್ಲ, ಈಗ ಟ್ರೈಕೋಡರ್ಮ ಹಾಕೋದ್ರಿಂದ ಬಹಳಷ್ಟು ಈ ಶಿಲೀಂಧ್ರ ಜಾತಿಯ ರೋಗಗಳು ಬರೋದಿಲ್ಲ. ಸೊ ಹಾಗೇನೆ ಕೆಲವು ಈ ನಮ್ಮ ಮನೆಯಲ್ಲಿ ಸಿಗ್ತಕ್ಕಂತ ಬೆಳ್ಳುಳ್ಳಿ ಇರ್ಬೋದು ಅಥವಾ ದನ ಸಗಣಿ ಗಂಜಲ ಇದನ್ನೆಲ್ಲ ಮಾಡಿಕೊಂಡು ಕೆಲವು ನಾವು ಸ್ಪ್ರೇ ಮಾಡ್ತಕ್ಕಂಥದ್ದು ಅಥವಾ ಮಣ್ಣಿಗೆ ಅಪ್ಲೈ ಮಾಡೋದ್ರಿಂದ ಕೂಡ ಕೆಲವು ರೋಗಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ, ಸಂಪೂರ್ಣವಾಗಿ ಹತೋಟಿ ಮಾಡಕ್ ಆಗದಲ್ಲ ಇದ್ರೂ ನಿಯಂತ್ರಣ ಮಾಡಿಕೊಂಡು ನಾವು ನಿರ್ವಹಿಸಲಿಕ್ಕೆ ಅವಕಾಶ ಇದೆ. ಸರಿ, ತರಬೇತಿ ವಿಷಯಕ್ಕೆ ಬಂದಾಗ ತಾವು ತರಬೇತಿಗೆ ಅಂದ್ರೆ ಏನ್ ಅದಕ್ಕೆ ಒಂದು ನಿಮ್ಮಲ್ಲೇ ಕ್ಯಾಲೆಂಡರ್ ಇದೆ, ಇಂತ ತಿಂಗಳಲ್ಲಿ ತರಬೇತಿ ಅಂತ ಹೇಗೆ ಅಂತ ನಿಮ್ಮ? ಈಗ ತರಬೇತಿನಲ್ಲಿ ಎರಡು ತರ, ಒಂದು ದಿವಸದ್ದು ತರಬೇತಿ ಅಂದ್ರೆ ಯಾವ್ದಾದ್ರು ಒಂದು, ಈಗ ನಾನು ಹೇಳಿದ್ನಲ್ಲ ಈಗ ಈ ನಗರ ಪ್ರದೇಶ ಹೋದರಾದ್ರೆ ಟೆರೆಸ್ ಇನ್ ಕಿಚನ್ ಗಾರ್ಡನ್ ಕೈ ತೋಟ ಮಾಡ್ತಕ್ಕಂಥದ್ದು ಹೇಗೆ, ಹಾಗೇನೆ ಈಗ ದಿನನಿತ್ಯದ ಈ ಕೆಲವು ಸಣ್ಣ ಪುಟ್ಟ ಕಾಯಿಲೆಗಳನ್ನು ವಾಸಿ ಮಾಡಲಿಕ್ಕೆ ಕೆಲವು ಔಷಧಿಗಳನ್ನ ಬಳಸಿಕೊಂಡು ಹೇಗೆ ನಾವು ಅದನ್ನ ನಮ್ಮ ರೋಗಗಳನ್ನ ನಾವು ಮ್ಯಾನೇಜ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವುಗಳ ಬಗ್ಗೆ ನಾವು ತರಬೇತಿ ಕೊಡ್ತೇವೆ. ಅದು ಈ ನಮ್ಮ ಜೈವಿಕ ಕೇಂದ್ರಗಳನ್ನ ಸಂಪರ್ಕ ಮಾಡಿದ್ರೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಕೇಂದ್ರ ಸಂಪರ್ಕ ಮಾಡಿದ್ರೆ ನಾವು ತರಬೇತಿಗೆ ಅವ್ರು ಎಷ್ಟು ಜನ ನೋಡಿಕೊಂಡು ನಾವು ತರಬೇತಿ ದಿನಾಂಕವನ್ನು ಅವ್ರಿಗೆ ನಂತರ ತಿಳಿಸಬಹುದು. ಕೃಷ್ಣಮೂರ್ತಿ ಅವರ, ಈ ಜೈವಿಕ ಕೇಂದ್ರಗಳ ಸೇವಾ ಸೌಲಭ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಮ್ಮನ್ನು ಸಂಪರ್ಕ ಮಾಡಬಹುದಾ? ಮಾಡೋದಾದ್ರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅಥವಾ ಒಂದು ದೂರವಾಣಿ ಸಂಖ್ಯೆಯನ್ನು ಹೇಳಿ. ಖಂಡಿತ, ನನ್ನ ನಂಬರ್ನ, ನನ್ನ ಹೆಸರು ಕೃಷ್ಣಮೂರ್ತಿ, ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ, 9448994905 9448999205. ಏನಾದರೂ ವಿಷಯಗಳು ಬೇಕಾದರೆ ದಯವಿಟ್ಟು ಮೆಸೇಜ್ ಅನ್ನು ಹಾಕಿ ಖಂಡಿತ ನಿಮಗೆ ನಾವು ಯಾರನ್ನು ಸಂಪರ್ಕ ಮಾಡಬೇಕು ನೇರವಾಗಿ ಮಾಹಿತಿ ಕೊಡೋದ್ರ ಬಗ್ಗೆ ಖಂಡಿತ ನಿಮಗೆ ಮಾರ್ಗದರ್ಶನ ನೀಡುತ್ತೇವೆ. ಜಂಟಿ ನಿರ್ದೇಶಕರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಸೂಕ್ತ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ನಿಲಯದ ಪರವಾಗಿ ಹಾಗೂ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಿರಿ ತೋಟಗಾರಿಕೆ ಇದುವರೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಜೈವಿಕ ಕೇಂದ್ರಗಳಿಂದ ದೊರಕುವ ಸೇವಾ ಸೌಲಭ್ಯಗಳು ಈ ವಿಷಯ ಕುರಿತಂತೆ ನೇರ ಪ್ರಸಾರದಲ್ಲಿ ಭಾಗವಹಿಸಿ ಮಾತನಾಡಿದ ತಜ್ಞರು ಬೆಂಗಳೂರು ಹುಳಿಮಾವು ಜೈವಿಕ ಕೇಂದ್ರದ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಶ್ರೀ ಕೃಷ್ಣಮೂರ್ತಿ ಅವರು. ಆಕಾಶವಾಣಿ ಭದ್ರಾವತಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೇ ಕೇಳಿ ಮತದಾತ ಜಂಕ್ಷನ್. ಇನ್ನು ಮುಂದೆ ಕೇಳಿ ಹರಿಣಿ ಸುಧಾಕರ್ ಹಾಗೂ ರಾಜೇಶ್ ಅವರ ಸ್ವರದಲ್ಲಿ ವಂಶಿ ಚಿತ್ರದ ಗೀತೆ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಆರ್ ಪಿ ಪಟ್ನಾಯಕ್.